ಒತ್ ಬಿದ್ದಿದ್ದೀವಿ. ಹೋಗಿದ್ದು ಬಂದಿದ್ದು ಒಂದೇ ದಾರಿ ಕಣಪ್ಪ. ಕಣವ, ಹೋದ ಪುಟ್ಟ ಬಂದ ಪುಟ್ಟ, ಆರು ಕೇಳಲಿಲ್ಲ ಮೂರು ಕೇಳಲಿಲ್ಲ. ಹಿಂದೆಲ್ಲ ತಮ್ಮ ಕುಟುಂಬಕ್ಕೆ ಬೇಕಾದನ್ನೆಲ್ಲ ತಾವೇ ಬೆಳ್ಕೊಂಡಿದ್ರು. ನಮಗೆ ಆಗಿ ಉಳಿದುದನ್ನ ಮಾರಿ ಖರ್ಚು ವೆಚ್ಚ ಸರಿದೂಗಿಸ್ತಿದ್ರು. ಹಾಲು, ತರಕಾರಿ, ಬೇಳೆಕಾಳು ಇಂಥದ್ನೆಲ್ಲ ದುಡ್ಡು ಕೊಟ್ಟು ತರ್ತಾನೆ ಇರ್ಲಿಲ್ಲ ಕಣವ ನಾವು. ಆ ಕಾಲದ ಜೀವನ ಕೂಡ ಸರಳವಾಗಿತ್ತು. ಬದುಕು ಅನ್ನೋದು ಇವಾಗಿಂತರ ಐಷಾರಾಮಿ ಆಗಿರ್ಲಿಲ್ಲ. ಹ್ಞೂ ಕಣಪ್ಪ, ಆ ಕಾಲದಲ್ಲಿ ಜನ ಒಂಥರ ಯೋಗಿಗಳಂತೆ ಬದುಕು ಸಾಗಿಸ್ತಿದ್ರು. ಹ್ಞೂ ಗೌರಮ್ಮ, ವರ್ಷಕ್ಕೊಂದ್ಸರಿನೂ ಬಸ್ನಾಗ ಹತ್ಕೊಂಡು ಇಳಿತಿದ್ರು ಇಲ್ವೋ ಕಾಣೆ ಕಣವ. ಇನ್ನು ಈಗ ನಂಗೆ ಬೈಕು, ಕಾರು, ಬಂಗ್ಲೆ ಸುದ್ದಿ ಕೇಳಲೇ ಬೇಡ. ಹೊಟ್ಟೆ ತುಂಬ ಊಟ, ಕೈ ತುಂಬ ಕೆಲ್ಸ. ಕಾಲ ಒಂದೇ ಸಮಕ್ಕಿರ್ಬೇಕು ಅಂದ್ರೆ ಆಗುತ್ತಾ? ಕಾಲ ಬದಲಾದಂಗೆ ನಾವು ಕೂಡ ಬದಲಾಗಬೇಕಲ್ಲ. ಹೌದಪ್ಪ, ಕಾಲ ತಸ್ಮೈ ನಮಃ. ಆಸ್ಕೆ ಇದ್ದಷ್ಟು ಕಾಲ್ ಚಾಚ ಬದ್ಲು ಕಾಲ್ ಇದ್ದಷ್ಟು ಆಸ್ಕೆ ಹೊಲಸ ಕಾಲ ಇದು. ಅದ್ರಲ್ಲಿ ತಪ್ಪೇನಿಲ್ಲ ಬಿಡು. ಮನುಷ್ಯ ಆಧುನಿಕನಾದಂತೆ ಅನಿವಾರ್ಯತೆಗಳು ಕೂಡ ಜಾಸ್ತಿ ಆಗಿದಾವೆ. ಅದಕ್ಕೆ ತಕ್ಕಂತೆ ನಾವು ಕೂಡ ತಯಾರಾಗಬೇಕು ಅನ್ನವ. ಆದ್ರೂ ಆಗ್ಲಿ, ದುಡಿಮೆ ನ್ಯಾಯವಾಗಿದ್ರೆ ಆಯ್ತಪ್ಪ. ಕೊಬ್ಬರಿ ಬೆಲೆ ನೋಡ್ರಿ ಎಲ್ಲಿಗೋತು. ಈ ನಾಡಿ ರೇಟ್ ಆಗತ್ತೆ ಅಂತ ಯಾರಿಗಾದ್ರೂ ಗೊತ್ತಿತ್ತನ್ರವ? ಇಷ್ಟು ವರ್ಷಕ್ಕೆ ಇದೇ ಮೊದ್ಲು ಕಣವ ಇಷ್ಟು ರೇಟ್ ನೋಡಿದ್ದು. ಮೊನ್ನೆ ಮೊನ್ನೆ ತಾನೆ 7-8 ಸಾವಿರ ರೂಪಾಯಿಗೆ ಒಂದು ಕ್ವಿಂಟಾಲ್ ಕೊಬ್ಬರಿ ಮಾರಿದ್ವಲ್ಲ. ಅದನ್ನೇನ್ ಹೇಳ್ತೀಯಮ್ಮ, ಮುಂಡಿಯವರು ನಮ್ ಕೊಬ್ಬರಿ ಯಾರಿಗ್ ಬೇಕು ಅನ್ನೋ ತರಕ್ಕೆ ಆಡ್ತಿದ್ರು. ಅವರು ಕೂಡ ಕೊಂಡು ಮಾರ್ಬೇಕಲ್ಲ, ಅದಕ್ಕೆ ಹಂಗ ಆಡೋರು. ಈಗ ನೋಡು 25,000 ದಾಟಿ ಕುಂತೈತಿ ಬೆಲೆ. ಎಷ್ಟಾದ್ರೇನು ಬೆಳೆನೇ ಇಲ್ವೇ? ಅಲ್ಲಿದ್ದಾಗ ಕಡ್ಲೆ ಇಲ್ಲ, ಕಡ್ಲೆ ಇದ್ದಾಗ ಅಲ್ಲಿಲ್ಲ ಅನ್ನೋ ಕತೆ ಆಯ್ತು ನಮ್ದು. ಇದೇ ದೊಡ್ಡ ರೇಟು ಅಂತ, ಇದಕ್ಕಿಂತ ಇನ್ನೇನು ಅಂತ ಇದ್ ಬದ್ ಕೊಬ್ಬರಿನೆಲ್ಲ ಮಾರಿ ಖಾಲಿ ಆಗ್ಬಿಟ್ಟು. ಹಿಂಗೆ ಯಾರ ದಿಪ್ಪಾಗಿದ್ದವ್ರ ಹತ್ರ ಅಷ್ಟ ಇಷ್ಟ ಐತಿ ನೋಡವ. ಅದ್ ಹಿಂಗೆ ನೋಡ್ ಮತ್ತೆ, ತಗ್ಗಿದ ಕಡೆಗೆ ನೀರದಂಗೆ ದುಡ್ಡಿದ್ದವ್ರಿಗೆ ದುಡ್ಡು ಸೇರುತ್ತೆ. ಕೈಲಿ ಬಂಡವಾಳ ಇದ್ದವರು ಯಾವ ಮುಖದಲ್ಲಾದ್ರೂ ದುಡ್ಕೊಳ್ತಾರೆ. ನಮ್ಮಂತವ್ರು ನಾವೇ ದುಡ್ಡು ದುಡಿಯಕ್ಕೆ ಅಂತ ಕೆಲಸ ಮಾಡ್ತೀವಿ. ಇನ್ ಕೆಲವರು ಅವ್ರ ದುಡ್ಡನ್ನೇ ಮತ್ತಷ್ಟು ಮಗದಷ್ಟು ದುಡ್ಡು ದುಡಿಯೋಕೆ ಬಿಡ್ತಾರೆ. ರಾಗಿನ ನೋಡವ, ನಾವ್ ನಮ್ಮತ್ರ ಇದ್ 10 ಕ್ವಿಂಟಲ್ ರಾಗಿನ ನಪೆಡ್ಗೋಗಿ ಮಾರೋಕೆ ಸೋತ್ ಹೋಗ್ತಿವಿ. ಹಂಗೆಯ ಎಷ್ಟೋ ಜನ ಮಾರ್ಕೆಟ್ ನಲ್ಲೇ ಕಮ್ಮಿ ಬೆಲೆಗೆ ರಾಗಿ ಕೊಂಡ್ಕೊಂಡು ಯಾರ್ಯಾರ್ದೋ FID ರಾಗಿ ಮಾರಿ ಭರ್ಜರಿ ದುಡ್ಡು ಮಾಡಿದ್ರು. ಅದು ಒಂಥರ ಸ್ಮಾರ್ಟ್ ದುಡಿಮೆ ಕಣಪ್ಪ. ಹೋದ ವರ್ಷದಲ್ಲಿ ಅಷ್ಟ ಇಷ್ಟ ತೆಂಗಿನಕಾಯಿ ಸಿಕ್ಕಿದ್ದು ಅಟ್ಕಾಕಿ ಮಾರ್ಕೆಟಿಗೆ ತಗೊಂಡ ಕೊಪ್ರಿ ಮಾರಣ ಅಂತಿದ್ರೆ ದಿವಸಕ್ಕೊಬ್ರು ಬಂದು ಅಕ್ಕ ಒಳ್ಳೆ ರೇಟ್ ಕೊಡಿಸ್ತೀನಿ ನಿನ್ ಕೊಪ್ರಿಗೆ ಅಂತೇಳಿ ನನ್ನ ಜೀವ ತಿಂದ್ರು. ಕೊಬ್ಬರಿ ಖರೀದಿ ಮಾಡೋನಿಗಿಂತ ವ್ಯಾಪಾರ ಮಾಡಿಸೋ ದಲ್ಲಾಳಿಗಳ ಕಾಟವೆ ಜಾಸ್ತಿ ಆಗ್ಬಿಟ್ಟಿದ್ ಕಣಪ್ಪ ಶಿವಣ್ಣ. ಅವ್ರ ವ್ಯವಹಾರ ಅವ್ರದ್ದು, ಅದು ಬಿಡು. ಅಂತೂ ಇಂತೂ ಕುಂತಿ ಮಕ್ಳಿಗೆ ರಾಜ್ಯ ಇಲ್ಲ ಅಂದಂಗೆ ಹಂಗಾಡಿಂಗಾಡಿ ರೈತರ ಅಟ್ಟಗಳೆಲ್ಲ ಖಾಲಿ. ಅದು ಹೋಗ್ಲಿ ಅಂದ್ರೆ ಈ ವರ್ಷ ನಮ್ ತೆಂಗಿನ ಮರವೇ ಖಾಲಿ ಯಾಕೆ ಕುಂತವೆ? ಬರೀ ತೆಂಗಿನ ತೋಟನೇ ನೆಚ್ಕೊಂಡವ್ರು ಬದುಕು ಕಷ್ಟ ಕಣಪ್ಪ. ಇನ್ನೆರಡು ವರ್ಷ ಹೊಟ್ಟೆ ಒರಿಯೋದೇ ಭಂಗ. ಅಷ್ಟೇ ಅಲ್ಲ, ತೆಂಗು, ಅಡಿಕೆ, ಕಾಫಿ, ಹಣ್ಣು, ತರಕಾರಿ ಹಿಂಗೆ ಯಾವ್ದಾದ್ರೇನು ಒಂದು ಬೆಳೆ ನಂಬ್ಕೊಂಡ್ರೆ ಹೊಟ್ಟಿಗ್ ತಣ್ಣೀರ್ ಬಟ್ಟೆನೇ ಗತಿ. ಅದಕ್ಕೆ ಮತ್ತೆ ನಮ್ಮ ಪೂರ್ವಿಕರು ಬೇಸಾಯದ ಜೊತೆಗೆ ಕುರಿ ಮೇಕೆ ಸಾಕ್ತಾ ಇದ್ದಿದ್ದು. ಹಸು ಎಮ್ಮೆಯಿಂದಲೂ ಕೂಡ 4 ಕಾಸು ಸಂಪಾದನೆ ಮಾಡ್ತಿದ್ರು. ತಮ್ಮ ಜಮೀನಿನ ಬೇಸಾಯ ಮಾಡೋದಲ್ದೆ ಕೂಲಿ ಬೇಸಾಯ, ಬಾಡಿಗೆಗೆ ಗಾಡಿ ಅಂತ ಪ್ರತ್ಯೇಕವಾದ ದುಡಿಮೆದಾರಿ ಕಂಡುಕೊಂಡಿದ್ರು. ಹಿಂಗಾಗೆ ಕಣವ, ಇರೋ ಇಷ್ಟು ಜಮೀನಲ್ಲೇ ಎಲ್ಲ ಕಾಸಿ ಕರಗಿಸಿ ಮಕ್ಳು ಮದುವೆ ಮುಂಜಿ ಹಬ್ಬ ಅಡೆವು ಮಾಡೋದಲ್ದಲೇ ಮುಂದಿನ ತಲೆಮಾರಿಗೂ ಅಷ್ಟೋ ಇಷ್ಟೋ ಕೂಡಿಡ್ತಿದ್ರು. ಈಗ ನಮ್ಮೂರಲ್ಲೇ ತಗೊಳ್ಳಿ, ಹಂಗೆ ಯಾರ್ಯಾರ ಸ್ವಲ್ಪ ಉತ್ತಮವಾಗಿ ಬದುಕ್ತಾ ಇದ್ದಾರೆ ಅಂತ ಲೆಕ್ಕ ಹಾಕಿ ನೋಡನ. ಹಂಗಂತೀಯ ಗಂಗಮ್ಮ? ಸರಿ ಕಣವ, ಈಗ ಆ ಪೆಟ್ಟಿಗೆ ಅಂಗಡಿ ಪರಮೇಶಿ ಎಂತ ಚೆನ್ನಾಗಿದ್ದಾನೆ ಅಂತೀರಿ? ಚಿಲ್ಲರೆ ಅಂಗಡಿನೋ ಚಿನ್ನದ ಅಂಗಡಿನೋ ಅಂತ ಕೈ ತುಂಬಾ ಕಾಸು ಮಾಡಿದಾನೆ. ಹರಿದವನು ಹರಿವೆ ವ್ಯಾಪಾರ ಮಾಡುವಂದಂಗೆ ಊರೂರ್ ಮೇಲೆ ಬಟ್ಟೆ ಮಾರೋ ಬಂಗಾರಮ್ಮನ ಮೈ ಕೈ ತುಂಬಾ ಒಡವೆನೆ ಕಣಪ್ಪ. ಓ ಗೌರಮ್ಮ, ಕೌಟು ಕೊಪ್ರಿ ಚೂರು ಸುಕ್ಕಾದ ಕೊಪ್ರಿ ವ್ಯಾಪಾರ ಮಾಡಕ್ ಹೋದಂಡನ್ನ ದುಡ್ಡು ಕಾಶ್ನಲ್ಲಿ ಎಂತ ಓಯ್ನಾಗದನೆ ಅಂತೀಯ? ಅವಂದಿರ್ಲಿ, ಆ ಹಿಟ್ಟಿನ ಮಿಲ್ ವ್ಯಂಕಟಪ್ಪ, ನಮ್ಮೂರಿಗೆ ಅದೇ ಒಂದ್ ದೊಡ್ಡ ಕಾರ್ಖಾನೆ ಆಗಿದೆ. ಹಗಲು ರಾತ್ರಿ ಪುರುಷತ್ತಿಲ್ದಂಗೆ ಮಿಲ್ ಓಡಿಸಿ ಓಡಿಸಿ ಇವತ್ತು 50 ಲಕ್ಷ ರೂಪಾಯಿನ ಮನೆ ಕಟ್ಸಿದಾನೆ, ಗೊತ್ತೇನು? ಅದ್ರ ಜೊತೆಗೆ ಆ ಟೈಲರ್ ತಾಯಮ್ಮ ಐತಲ್ಲ, ಅದೇನ್ ಕಮ್ಮಿ ದುಡಿಯಲ್ಲ. ಅಯ್ಯೋ, ಒಂದ್ ಬಟ್ಟೆ ಹೊಲ್ದ್ರೆ 300-400 ರೂಪಾಯಿ ದುಡ್ಡು ತಾಣತ್ತೆ. ಮಕ್ಕಳನ್ನೆಲ್ಲ ಎಷ್ಟು ಚೆನ್ನಾಗಿ ಓದಿಸ್ತೈತೆ ಅಂತೀರಾ? ಆ ಸೈಕಲ್ ಶಾಪ್ ಶಂಕರ, ಬೈಕು ಸ್ಕೂಟಿ ಸೈಕಲ್ಲು ಪಂಚರ್ ಹಾಕಿ ಹಾಕಿನೇ 100,000 ರೂಪಾಯಿ ಮಾಡಿದಾನೆ ಕಣಪ್ಪ. ಇಲ್ ನೋಡ್ರಿ, ಇಟ್ಗೆ ವ್ಯಾಪಾರಿಯ ಈರೇಸಿ ಅಂತೂ ಮಾತಾಡ್ಸಕ್ಕಾಗಲ್ಲ. ಅವನ್ ಮನೆ ಏನು, ಕಾರ್ ಏನು, ಎಂಟಿ ಮೈ ಮೇಲೆ ಒಡವೆ ಏನು, ಅದನ್ನೇನ್ ಹೇಳದ್ ಬಿಡ್ರಪ್ಪ ಅತ್ಲಾಗ ನಿಮ್ ತವ. ಆಟೋ ಓಡ್ಸ ಆನಂದ್ ನಿನ್ ಕಮ್ಮಿನ, ಅವಾಗೆಲ್ಲ ಹೋಗೋರ್ನ ಬರೋರ್ನೆಲ್ಲವ ಒಂದ್ ಬಿಡಿ ಕೊಡು, ಅರ್ಧ ಟೀ ಕೊಡ್ಸಂತ ಕಾಡ್ ಬೇಡನು. ಈಗ ನೋಡು, ಮಕ್ಳು ಮದ್ವೆನೆಲ್ಲ ಮಾಡಿ ದುಡಿಮೆ ಮಾಡ್ಕೊಂಡು ಆರಾಮಾಗಿದ್ದಾನೆ. ಆ ಮೇಕೆ ಮಂಜಣ್ಣ, ಕುರಿ ಕಲ್ಲಣ್ಣ, ಇಬ್ರು ಕೂಡ ಮೇಕೆ ಕುರಿ ಸಾಕಿ ಒಳ್ಳೆ ಲಾಭ ಮಾಡಿ ಕೈ ತುಂಬ ಆಸ್ತಿ ದೊಡ್ಡ ದೊಡ್ಡ ಮನೆ ಕಟ್ಟಿಸ್ಕೊಂಡು ಮಹಾರಾಜರಿದ್ದಂಗಿದಾರೆ. ಕಡ್ಡಿ ವ್ಯಾಪಾರ ಮಾಡೋ ಕಡ್ಲಪ್ಪೇನ್ ಕಮ್ಮಿ ಇಲ್ಲ, ಯಾರಿಗೂ ತೋರಿಸ್ಕೊಳ್ಳಲ್ಲ ಅಷ್ಟೇಯ, ನೋಡಿದ್ರೆ 3 ಕಾಸಿಲ್ಲ ಅನ್ನೋಂತರಕ್ಕೆ ಕಾಣ್ತಾನೆ. ಬೀಡಿ ಕಟ್ಟೋ ಬಿಂಕಮ್ಮ ಮನೆ ಕೆಲ್ಸನೂ ಮಾಡ್ಕೊಂಡು ಹಾಲು ಕರ್ಕೊಂಡು ಬಿಡುವಿನ ವೇಳೆಯಲ್ಲಿ ಬೀಡಿ ಕಟ್ಟಿ ದಿಸುಕ್ಕೆ 500-600 ರೂಪಾಯಿ ದುಡಿತಾ ಇದ್ದಾರೆ ಕಣ್ರವ್ವ. ಊರಲ್ಲಿ ಕೂಲಿ ಕಾರ್ಮಿಕರ ಕೊರತೆ ಹೇಳಕ್ಕಾಗಲ್ಲ. ಅಂತದ್ರಲ್ಲಿ ಸ್ವಂತ ಜಮೀನಾದ್ರೂ ಅದನ್ನ ಮಾಡ್ಕೊಂಡು ಜೊತೆಗೆ ಪ್ರತಿ ದಿವಸ ಕೂಲಿ ಮಾಡ್ತಾರಲ್ಲ ನಮ್ಮೂರ್ನ ಜೋಡಿ ಜೀವ ಕಲ್ಲಪ್ಪ ಮಲ್ಲವ್ವ, ಪೋಸ್ಟ್ ಆಫೀಸು ಬ್ಯಾಂಕು ಎಲ್ಲ ಕಡೆ 100,000 ಮಾಡಿದಾರೆ ಕಣಪ್ಪ. ಈ ಟ್ರಾಕ್ಟರ್ ಡ್ರೈವರ್ ಟಂಕಪ್ಪ ದಿವಸ ಒಂದಲ್ಲ ಒಂದ್ ಟ್ರಾಕ್ಟರ್ ಓಡಿಸೋ ಕೆಲಸ ಮಾಡಿ ದಿವಸ ದುಡ್ಡು ನೋಡ್ತಾನೆ ಅಂತೀನಿ. ಊರಲ್ಲಿ ಸಣ್ಣ ಪುಟ್ಟ ಸಮಾರಂಭದಲ್ಲಿ ಅಡುಗೆ ಮಾಡ್ತಾನಲ್ಲ ಮುದ್ದಪ್ಪ, ಬೇಸಾಯ ಅಡುಗೆ ಕೆಲ್ಸ ಎರಡನ್ನೂ ಎಷ್ಟು ಚೆನ್ನಾಗಿ ಮಾಡಿಕೊಂಡು ಸೊಗಸಾಗಿದ್ದಾನೆ. ವೆಲ್ಡಿಂಗ್ ವೆಂಕಟೇಶಿ ಬಂಗಾರದಂತ ತೋಟ ವೆಲ್ಡಿಂಗ್ ಕೆಲ್ಸನು ಎರಡರಲ್ಲೂ ದುಡಿಮೆ ಕಂಡುಕೊಂಡಿದ್ದಾನೆ. ಅಲ್ಲ, ಇಷ್ಟು ದಿವಸ ಇದು ನಮ್ ಗಮನಕ್ಕೆ ಬಂದಿಲ್ವಲ್ಲ, ಏನ್ ಹೇಳನಪ್ಪ ನಾನು ಅಂತೀನಿ. ನಾವು ಒಂಥರ ಸಂಶೋಧಕರಿದ್ದಂಗ ಆತವ, ಈಗ ದೊಡ್ಡದೊಂದು ಸಂಶೋಧನೆ ಮಾಡಿದಂಗ ಆತು. ಊರಲ್ಲಿ ಯಾರ್ಯಾರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ಅಂತ ಇವತ್ತು ಕಂಡಿಡ್ದು ನೋಡು. ಈಗ ನೋಡಿ, ಇವ್ರ ಮನೇಲಿ ಅಡಿಕೆ ಕೊಬ್ಬರಿ ದವಸ ಧಾನ್ಯ ಎಲ್ಲಾ ಸ್ಟಾಕ್ ಇದೆ. ಒಳ್ಳೆ ಬೆಲೆ ಬಂದಾಗ ಮಾರಿ ಮತ್ತಷ್ಟು ದುಡ್ಡು ಮಾಡ್ತಾರೆ. ಇವರೆಲ್ಲ ಒಳ್ಳೊಳ್ಳೆ ಬಟ್ಟೆ ಬಂಗಾರ ಬೈಕು ಕಾರು ಅಂತ ಶ್ರೀಮಂತವಾದ ಜೀವನನ ಸಾಗಿಸ್ತಾ ಇದ್ದಾರೆ ಕಣಪ್ಪ. ತಮ್ ತಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೂಡ ಕೊಡಿಸಿದ್ದಾರೆ. ಯಾವುದಕ್ಕೂ ಕೊರತೆ ಇಲ್ದಂಗೆ ಬದುಕ್ತಾ ಇದ್ದಾರೆ. ನಮ್ಮಂಗೆ ಕೈಗಡ ಬಡ್ಡಿ ಸಾಲ ಆ ಸಂಘದಲ್ಲಿ ಈ ಅಂಗಡಿಲಿ ಎಲ್ಲೂ ನಯೇ ಪೈಸೆ ಬಾಕಿ ಇಲ್ಲ. ಹಂಗ್ ನೋಡೋದಾದ್ರೆ ನಮ್ಮೂರೇ ಅಲ್ಲ, ಸುತ್ತ ತಳ್ಳಿಲು ಕೂಡ ಇಂಥವ್ರೆ ಮತ್ತೆ ಸುಖವಾಗಿರೋದು. ಅವರು ಕಸುಬ್ದಾರರು ಯಾವತ್ತಾದ್ರೂ ಯಾವ ಕೆಲ್ಸಕ್ಕಾದ್ರೂ ಬೇಕಾಗ್ತಾರೆ ಅಂತ ಹೇಳಿ ಅವ್ರ ಕೆಲ್ಸಕ್ಕೆ ಆಳು ಕಾಳುಗಳು ಕೂಡ ಸಿಗ್ತಾರೆ ಅಲ್ವಾ? ಅದು ನಿಜ ಕಣವ. ಅಲ್ಲಿ ದುಡಿತಾರೆ, ಇಲ್ಲಿ ಕೂಲಿ ಕೊಟ್ಟು ಜಮೀನ್ ಕೆಲಸ ಮಾಡಿಸಿ ನಮಗಿಂತ ಚೆನ್ನಾಗಿ ತೋಟ ಹೊಲ ಇಟ್ಕೊಂಡಿದ್ದಾರೆ. ಕೈಯಲ್ಲಿ ಕಾಸಿರುತ್ತೆ, ಯಾರಾದ್ರೂ ಅನಿವಾರ್ಯ ಅಂತ ಕೇಳಿದ್ರೆ ಕೊಟ್ಟು ಉಳಿಸ್ಕೊಳ್ತಾರೆ. ಅದಕ್ಕೆ ಮತ್ತೆ ಅವ್ರ ಕೆಲ್ಸನ ಸುಲಭವಾಗಿ ಆಗುತ್ತೆ. ಅದಕ್ಕೇನೀಗ ಅಂತೀನಿ, ನಾವು ಬೇಸೆ ಬಿಟ್ಟು ಇದನ್ನೇ ಮಾಡುವಂತ್ಲ. ಅದಂಗಲ್ಲ ಗಂಗಮ್ಮ, ಬರೀ ಒಂದ್ ಬೆಳೆ ಅಥವಾ ಬರೀ ಕೃಷಿನೇ ನಂಬಿಕೊಂಡು ಜೀವನ ಮಾಡೋದು ಬುದ್ಧಿವಂತ ರೈತರ ಲಕ್ಷಣ ಅಲ್ಲ ಅಂತ. ಇವರಿಗೆಲ್ಲ ಒಂದ್ ಬೆಳೆ ಆಗದಿದ್ರು ಬೆಲೆ ಕಡಿಮೆ ಆದ್ರೂ ಯೋಚನೆ ಮಾಡೋ ವಿಷಯ ಅಲ್ಲ. ಹೌದು, ಒಂದ್ ಕೈ ಕೊಟ್ರೆ ಮತ್ತೊಂದ್ ಇದ್ದೇ ಇದೆಯಲ್ಲ, ಎದ್ರಿಕೆ ಯಾಕೆ? ನಿಜ ಕಣವ, ಎಲ್ಲಾರ ನಮ್ಮಂಗ್ ಇದ್ದಿದ್ರೆ ಅವರು ಕೂಡ ನಮಗಿಂತ ಕಾಡಿಯಾಗಿರರು. ಕೃಷಿಯೇ ಮುಖ್ಯ ಕಸುಬಾದ್ರೆ ಮತ್ತೊಂದು ಉಪಕಸಬು ಮಾಡೋದು ಬುದ್ಧಿವಂತ ರೈತರ ಲಕ್ಷಣ ಅಂತ ಗೊತ್ತಾಯ್ತು ನೋಡು. ಹ್ಞೂ ಕಣಪ್ಪ, ಅದು ಗೊತ್ತಾಗಕ್ಕೆ ಇಷ್ಟು ವರ್ಷ ಬೇಕಾಯ್ತು. ಹ್ಞೂ ಕಣ್ಗವರಮ್ಮ,

ಇದು ನೀಮ್ ಆಯಿಲ್ ಅಂತ ಬರುತ್ತೆ, ಅಂತ ನೀಮ್ ಪೌಡರು ಇದಕ್ಕೆ ಹಾಕಿ ಆಮೇಲೆ ಇನ್ನ ಜೀವಾಮೃತ ಆ ತರದನ್ನೆಲ್ಲ ನಾವು ಸಿಂಪಡಣೆ ಮಾಡೋದ್ರಿಂದ ಸ್ವಲ್ಪ ರೋಗ ರುಜಿನಗಳನ್ನ ಕಡಿಮೆ ಮಾಡ್ಕೊಂತ ಹೋಗುತ್ತೆ. ಎಲ್ಲದಕ್ಕೂ ಫಸ್ಟ್ ನೀಮ್ ಆಯಿಲ್ ಇದರಲ್ಲೇ ಉಪಯೋಗಿಸ್ಬೇಕು ಸರ್. ಈ ನೀಮ್ ಆಯಿಲ್ 5000 parts per million ಇರುತ್ತೆ, ಅದನ್ನ 2 liter ನೀರಿಗೆ 0.5 ml ಹಾಕಿ ಹೊಡೆಯೋದ್ರಿಂದ ಹೋಗುತ್ತೆ. ಈಗ ಈ ಒಂದು ಕೈತೋಟದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಕೃಷಿಕ ಬಾಂಧವರಿಗೆ ನಿಮ್ಮನ್ನ ಸಂಪರ್ಕ ಮಾಡುವುದು ಹೇಗೆ? ಈ ICR ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೀವು ಬಂದು ಯಾರಿಗಾದ್ರೂ ಕೇಳಿದ್ರು ಸಹ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ನಮ್ಮನ್ನ ಭೇಟಿ ಮಾಡ್ಬೇಕಂತಂದ್ರೆ ನನ್ನ ಮೊಬೈಲ್ ನಂಬರು 9449069289. ಒಳ್ಳೇದು ಮೇಡಮ್, ಇಲ್ಲ ತನಕ ಸಾಕಷ್ಟು ಈ ಒಂದು ಕೈತೋಟದ ಮಹತ್ವದ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೀರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಪೌಷ್ಟಿಕ ಕೈತೋಟದ ಮಹತ್ವದ ಕುರಿತು ದಾವಣಗೆರೆಯ ICAR ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾ ಸುಪ್ರಿಯಾ ಪಾಟೀಲ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇದೀಗ ಹವಾಮಾನ ವರದಿ. ದಕ್ಷಿಣ ಪಶ್ಚಿಮ ಕರಾವಳಿಯಲ್ಲಿ ಹವಾಮಾನ ಸಾಮಾನ್ಯವಾಗಿದ್ದು ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿಯ ಬಹುತೇಕ ಕಡೆಗಳಲ್ಲಿ, ದಕ್ಷಿಣ ಒಳನಾಡಿನ ಹಲವು ಕಡೆಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ. ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಯ ಕೆಲವು ಕಡೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಗಂಟೆಗೆ 40-50 km ವೇಗದಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರ ಮಳೆಯಾಗುವ ಸಾಧ್ಯತೆ ಇದ್ದು ಗಾಳಿಯ ವೇಗ ಗಂಟೆಗೆ 40-50 km ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 27 degrees Celsius ಮತ್ತು 19 degrees Celsius ಸಾಧ್ಯತೆ ಹೆಚ್ಚು. ಮುಂದಿನ 48 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಮಳೆಯಾಗುವ ಸಾಧ್ಯತೆ ಹಾಗೂ ಗಾಳಿಯ ವೇಗ ಗಂಟೆಗೆ 40-50 km ವೇಗದೊಂದಿಗೆ ಗಾಳಿ ಬೀಸುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 28 degrees Celsius 20 degrees Celsius ವರೆಗೂ ಇರುವ ಸಾಧ್ಯತೆ ಹೆಚ್ಚು. ಹವಾಮಾನ ವರದಿ ಕೇಳಿದಿರಿ. ಇದೀಗ ಪೇಟೆ ಧಾರಣೆ. ಇಂದಿನ ಉತ್ಪನ್ನವಾರು ದೈನಂದಿನ ವರದಿ ಕೇಳಲಿದ್ದೀರಿ. ಚನ್ನಗಿರಿ ಮಾರುಕಟ್ಟೆಯಲ್ಲಿ ಅಡಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 51,579 ರೂಪಾಯಿಗಳು ಹಾಗೂ ಗರಿಷ್ಠ 57,399. ಭತ್ತ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 1,915 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಲ್ಗೆ ಕನಿಷ್ಠ 8,500 ರೂಪಾಯಿಗಳು ಹಾಗೂ ಗರಿಷ್ಠ 9,500. ಅಡಕೆ ಚೂರು ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 7,500 ರೂಪಾಯಿಗಳು. ಅಡಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 25,000 ರೂಪಾಯಿಗಳು. ತೆಂಗಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 15,000. ಕೊಬ್ಬರಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 8,500 ರೂಪಾಯಿಗಳು. ಬೆಳ್ಳುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 3,500, ಗರಿಷ್ಠ 4,000. ಮೆಕ್ಕೆಜೋಳ ಕ್ವಿಂಟಲ್ಗೆ 2,300, ಕನಿಷ್ಠ ಗರಿಷ್ಠ 2,330. ಈರುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 500 ರೂಪಾಯಿಗಳು ಹಾಗೂ ಗರಿಷ್ಠ 2,300. ಪಪ್ಪಾಯಿ ಕ್ವಿಂಟಲ್ಗೆ ಕನಿಷ್ಠ 800 ರೂಪಾಯಿಗಳು ಹಾಗೂ ಗರಿಷ್ಠ 1,500. ಭತ್ತ ಕ್ವಿಂಟಲ್ಗೆ ಕನಿಷ್ಠ 1,700, ಗರಿಷ್ಠ 2,300. ದಾಳಿಂಬೆ ಕ್ವಿಂಟಲ್ಗೆ ಕನಿಷ್ಠ 3,000, ಗರಿಷ್ಠ 3,500.